ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50 ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ನಾನು ಡಾಕ್ಟರ್ ಕವಿತಾ ಎಂ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಕಾಲೇಜಿನ ಶ್ವಾಸಕೋಶ ವಿಭಾಗದಲ್ಲಿ ತಜ್ಞ ವೈದ್ಯಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಿಮ್ಮೊಂದಿಗೆ ಬ್ರಾಂಕಿಲ್ ಅಸ್ತಮದ ಕುರಿತಂತೆ ಇದರ ರೋಗ ಲಕ್ಷಣಗಳೇನೇನು, ಪತ್ತೆ ಹಚ್ಚುವ ವಿಧಾನಗಳಾವವು, ಮುಖ್ಯವಾಗಿ PFTಯ ಬಗ್ಗೆ ಹಾಗೂ ರೋಗ ನಿಯಂತ್ರಣಕ್ಕೆ ಇನ್ಹೇಲರ್ನ ಅವಶ್ಯಕತೆ ಹಾಗೂ ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ ಹಾಗೂ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದೇನೆ. ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416 STD ಕೋಡ್ 0836. ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ. ಸಿಗ್ಲಿ ತಡಿ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ. ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ. ಏನ್ ಹಂಗಂದ್ರೆ ಸುಮ್ನಿರಿ, ಸಾಕಿನ ಅಲ್ಲ, ನೀ ಕಿಡಕಿ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ ಪಾಪ ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು. ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗುಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ ಅಂತಂದದಕ್ಕ ಸುಮ್ನಾದವ ಪಾಪ ಲಗ್ನಕ್ ಹೊಂಟಿದ್ರಂತ. ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೇ ಇಲ್ಲ ಅಂತ ನಮಗ. ಅಪ್ಪ ತಪ್ಪು ನಿಂದ ಹೌದಿಲ್ಲ ಒಪ್ಕೋ. ನೀವೇನಂತೀರಿ ಡ್ರೈವರ್? ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ? ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್? ರೈಟ್ ರೈಟ್. ನಾಳಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಕುರಿತು SK ಮುದ್ಲಾಪುರ್ ಅವರೊಂದಿಗೆ ರಾಮೇಶ್ವರ್ ಶಿರ್ಬಡಿಗೆ ಅವರು ನಡೆಸುವ ಸಂದರ್ಶನ ಕೇಳುತ್ತೀರಿ. ಕೃಷಿ ವಾರ್ತೆ ಪ್ರಸಾರವಾಗುತ್ತದೆ. ನಂತರ ಮಲಪನಗುಡಿಯ ಗುಂಡಪ್ಪ ಮರೆಪ್ಪ ಚನ್ನದಾಸರ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳುತ್ತೀರಿ. ಕೇಳುಗರೆ, ಇನ್ನು ಮುಂದೆ ಸರಿಯಾಗಿ 7 ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಪ್ರಸಾರವಾಗುತ್ತದೆ. ವಿಷಯ ಪರಿಸರ ಸಂರಕ್ಷಣೆಯಲ್ಲಿ ಯುವಜನತೆಯ ಪಾತ್ರ. ಭಾಗವಹಿಸುತ್ತಾರೆ ಕಲಬುರಗಿಯ ರೇಷ್ಮೆ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಕುಮಾರಿ ಶರಣೇಶ್ವರಿ, ರೇಷ್ಮೆ ಮಹಿಳೆಯರ BEd ಕಾಲೇಜಿನ ವಿದ್ಯಾರ್ಥಿನಿಯರಾದ ವಾಣಿಶ್ರೀ ಬಿ ಹಾಗೂ ಸನಾ ಚಾಂದ್ ಸಾಬ್ ಹುಂಚಾಳ್ ಶೇಖ್, ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ BEd ಕಾಲೇಜಿನ ವಿದ್ಯಾರ್ಥಿನಿ ಪ್ರಿಯಾಂಕಾ ರಾಮಣ್ಣ, ಸರ್ವಜ್ಞ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ಬಿರಾದಾರ್, ಯಾದಗಿರಿಯ ಶ್ರೀರಕ್ಷಾ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಾದ ಸಂಗಮೇಶ್ ಹಿರೇಮಠ್ ಹಾಗೂ ಉದಯಕುಮಾರ್ ವಿಶ್ವಕರ್ಮ. ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುತ್ತದೆ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆಯಾಗಿದೆ. ಆಕಾಶವಾಣಿ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮಾತು ನಿಮ್ಮದೇ ಮಾತು. ದೇಶದ 75 ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್ ಏರ್ ನೆಕ್ಸ್ಟ್ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪರಿಸರ ಸಂರಕ್ಷಣೆಯಲ್ಲಿ ಯುವ ಜನತೆಯ ಪಾತ್ರ, ಈ ಕುರಿತು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ವಿದ್ಯಾರ್ಥಿಗಳ ಕನಸಿನ ಮಾತುಗಳನ್ನ ಕೇಳೋಣ ಬನ್ನಿ. ಭಾಗವಹಿಸುವ ವಿದ್ಯಾರ್ಥಿಗಳು

ಕಲುಷಿತ ಹೊಗೆಯಿಂದ ವಾಯುಮಾಲಿನ್ಯ ಉಂಟಾಗುತ್ತಿದೆ. ಶೇಕಡ 51% ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯಿಂದ, ಶೇಕಡ 12% ಭೂಮಿಯ ಮೇಲೆ ಸುಡಲ್ಪಡುವ ವಸ್ತುಗಳಿಂದ ಹೊರಬರುವ ಕೆಟ್ಟ ಹೊಗೆಯಿಂದ, ಹಾಗೆ ಶೇಕಡ 5% ಇತರ ಕಾರಣಗಳಿಂದ ವಾಯುಮಾಲಿನ್ಯ ಉಂಟಾಗುತ್ತಿದೆ. ನೋಡಿ ಸ್ನೇಹಿತರೆ, ಸದ್ಯ ವಾಹನಗಳಿಂದ ಉಂಟಾಗುತ್ತಿರುವ ವಾಯುಮಾಲಿನ್ಯದ ಸಂಖ್ಯೆ ಬಹಳ ಕಡಿಮೆ ಆಗಿರಬಹುದು, ಆದರೆ ವಾಹನಗಳಿಂದ ಹೊರ ಸೋಸುತ್ತಿರುವ ವಿಷಕಾರಿ ಅನಿಲಗಳಿಂದ ವಾಯುಮಾಲಿನ್ಯವನ್ನು ನಾವು ಕಾಣಬಹುದು. ವಾಯುಮಾಲಿನ್ಯದ ಪ್ರಮಾಣ ಪ್ರತಿ ವರ್ಷಕ್ಕೆ ಶೇಕಡ 60% ಏರಿಕೆ ಆಗುತ್ತಿದೆ. ಹಾಗಾಗಿ ನಾವು ವಾಹನಗಳನ್ನು ಉಂಟು ಮಾಡುತ್ತಿರುವ ವಾಯುಮಾಲಿನ್ಯ ತಡೆಯುವಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಕೇಂದ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಗಳ ಪ್ರಕಾರ